ಘಟನೆಗಳು. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಸ್ವಚ್ಛತೆಯೇ ಆರಂಭ, ಸ್ವಚ್ಛತೆಯೇ ಅಡಿಪಾಯ. ಸಾಗರದ ಬದುಕಿಗಾಗಿ, ನಿಮ್ಮ ಸುರಕ್ಷಿತ ನಾಳೆಗಾಗಿ ನಿರಂತರ ಪ್ರಯತ್ನಕ್ಕೆ ಇಂದು ನಾವು ಈ ಪ್ರಮಾಣ ವಚನ ಸ್ವೀಕರಿಸಬೇಕಾಗಿದೆ. ಸಾಗರದ ಸುರಕ್ಷತೆಗೆ ಇದು ನಮ್ಮ ಆರಂಭವಾಗಿದೆ. ಬನ್ನಿ, ಸ್ವಚ್ಛ ಸಾಗರ್, ಸುರಕ್ಷಿತ್ ಸಾಗರ್ ಅಭಿಯಾನದಲ್ಲಿ ಪಾಲ್ಗೊಳ್ಳೋಣ ಮತ್ತು ಬದಲಾವಣೆ ಅಲೆಯನ್ನು ತರೋಣ. ರಾಷ್ಟ್ರದ ಅತಿದೊಡ್ಡ ಕೋಸ್ಟಲ್ ಕ್ಲೀನಿಂಗ್ ಅಭಿಯಾನದ ಭಾಗವಾಗಲು www.swachhsagar.org ನಲ್ಲಿ ಇಂದೇ ನೋಂದಾಯಿಸಿ. ಈಗ ಮೊದಲು ಮಿಶ್ರ ಕೃಷಿಯ ಅನುಭವದ ಕುರಿತು ಎಂ ಚಂದ್ರಶೇಖರ ಶೆಟ್ಟಿ ಅವರೊಂದಿಗೆ ನಡೆಸಿರುವ ಸಂದರ್ಶನ. ಚಂದ್ರಶೇಖರ್ ಶೆಟ್ಟಿಯವರೇ ನಮಸ್ಕಾರ. ನಮಸ್ಕಾರ. ಕೃಷಿ ಬದುಕು ಹೇಗೆ ಅನಿಸ್ತಾ ಇದೆ ನಿಮಗೆ? ಕೃಷಿ ಬದುಕು ನಮಗೆ ಇಲ್ಲಿ ತನಕ ಒಳ್ಳೆಯದೇ ರೀತಿ ಅನಿಸ್ತದೆ. ಯಾಕಂದರೆ ಅದರಲ್ಲಿ ಒಂದು ಸ್ವಲ್ಪ ಲವಲವಿಕೆ ಇದೆ, ನಮಗೆ ಭಾರಿ ಆಸಕ್ತಿ ಇದೆ, ಮತ್ತು ಅದ್ರ ಬಗ್ಗೆ ನಾವು ಆಸಕ್ತಿ ವಹಿಸಿದರೆ ಅದು ಒಳ್ಳೆಯದಾಗಿ ಕಾಣಿಸ್ತದೆ. ಈಗ ಕಳೆದ ಒಂದು 4-5 ದಶಕಗಳನ್ನು ನೋಡಿದರೆ ಕೃಷಿಯಲ್ಲಿ ಸಾಕಷ್ಟು ಸವಾಲುಗಳು ಎದುರಿಸುವುದನ್ನು ನಾವು ನೋಡ್ತಾ ಇದ್ವಿ. ಆ ರೈತರ ಹತ್ರ ಕೇಳಿದರೆ ಸಾಕಷ್ಟು ಬೆಲೆ ಸಿಗ್ತಾ ಇಲ್ಲ. ಒಂದು ಕಡೆಯಿಂದ ಕಾಡು ಪ್ರಾಣಿಗಳ ಹಾವಳಿ ಇದೆ, ಕೊಲೆಯಾಳುಗಳ ಸಮಸ್ಯೆ ಇದೆ, ಸಮಸ್ಯೆಗಳ ಪಟ್ಟಿ ಬಹಳಷ್ಟು ಉದ್ದ ಇದೆ. ನೀವು ಇಂತಹ ಸಮಸ್ಯೆಗಳನ್ನು ಎದುರಿಸಿ ಹೇಗೆ ಕೃಷಿಯನ್ನು ಮುಂದುವರಿಸ್ತಾ ಇದ್ರಿ? ಅಂದರೆ ನಾವು ಈ ಸಮಸ್ಯೆಗಳು ತುಂಬಾ ಬರ್ತಾ ಇದೆ, ನಾವು ಕೃಷಿಯನ್ನು ಹಿಡ್ಕೊಂಡಾಯ್ತು, ಆ ಗಿಡವನ್ನ ಬೇಕಾದಷ್ಟು ಒಂದು 5-6 ಎಕರೆ ಜಾಗದಲ್ಲಿ ನಟ್ಟಾಯ್ತು, ಅದರ ಹಿಂದೆ ನಾವು ಹೋಗಲೇಬೇಕಾಗತ್ತೆ. ಈ ಕೃಷಿ ಕೂಲಿ ಜಾಸ್ತಿ ಆದರೂ ಕೂಡ ಅದಕ್ಕೆ ಹೊಂದಿಕೊಂಡು ಮಾರ್ಕೆಟ್ ಕೃಷಿಯ ಧಾರಣೆ, ನಾವು ಮಾರುವ ಫಸಲುಗಳಿಗೆ ಬೆಲೆ ಜಾಸ್ತಿ ಆದರೂ ಕೂಡ ಈ ಕೃಷಿಕರ ವೇತನ ಕೊಡಲಿಕ್ಕೆ, ಸಂಬಳ ಕೊಡಲಿಕ್ಕೆ ಅದು ಕಡಿಮೆ ಆಗ್ತದೆ. ಆದರೂ ನಾವು ಅದರ ಬದುಕನ್ನು ಬಿಡದೆ ಕೆಲವು ಮಿಶ್ರ ಬೆಳೆ, ದನ ಸಾಕುವುದು, ಬೇರೆ ಬೇರೆ ಹಲವಾರು ಬೆಳೆಗಳು ಮಾಡುವಾಗ ಒಂದಲ್ಲ ಒಂದರಲ್ಲಿ ಸ್ವಲ್ಪ ಜಾಸ್ತಿ ಸಿಕ್ಕಿದಾಗೆ ಸಿಕ್ಕಿ ಏನೋ ಒಂದು ರೀತಿಯಲ್ಲಿ ನಡೀತಾ ಇದೆ. ಅಂದರೆ ನಾವು ಇಲ್ಲಿ ತನಕೂ ಕೃಷಿಯಲ್ಲಿ ಆಸಕ್ತಿ ಬಿಡಲಿಲ್ಲ, ಅದರ ಮೂಲಕ ಮುಂದುವರಿಸ್ತಾ ಇದ್ದೇವೆ. ಈಗಲೂ ಕೂಡ ಕೃಷಿಯನ್ನು ಮಾಡ್ತಾ ಇದ್ದೇವೆ. ಈಗ ಅಡಿಕೆ ಕೃಷಿಯಲ್ಲಿ ವಿಶೇಷವಾಗಿ ಎದುರಿಸುವಂತಹ ಸವಾಲುಗಳು ಏನೇನು? ಅಡಿಕೆ ಕೃಷಿಯಲ್ಲಿ ಒಂದು ಬೇರುಹುಳ, ಎರಡನೇದು ಕೊಳೆ ರೋಗ. ಮಳೆಗಾಲದಲ್ಲಿ ಅವೆರಡು, ಬೇರುಹುಳ ಮತ್ತು ಕೊಳೆ ರೋಗ, ಇವೆರಡನ್ನ ಹತೋಟಿ ಮಾಡಿದ್ರೆ ಮಾತ್ರ ಅಡಿಕೆ ಕೃಷಿಯಲ್ಲಿ ಲಾಭ ಆಗ್ತದೆ. ಅವುಗಳನ್ನು ಕಂಟ್ರೋಲ್ ಮಾಡಲಿಕ್ಕಾಗದೇ ಇದ್ರೆ, ಹತೋಟಿ ತರಲಿಕ್ಕೆ ಆಗದೇ ಇದ್ರೆ ಅಡಿಕೆ ಕೃಷಿಯಲ್ಲಿ ಲಾಭದಾಯಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಗಮನಿಸಿದ ಹಾಗೆ ಈ ಬೇರುಹುಳದ ಸಮಸ್ಯೆ ಯಾವ ಎಷ್ಟು ತೀವ್ರವಾಗಿದೆ ಮತ್ತು ಏನೇನು ಲಕ್ಷಣಗಳನ್ನು ತೋರಿಸ್ತದೆ, ಹೇಗೆ ಅದನ್ನ ಗುರುತಿಸುವಂತಹದ್ದು, ನಿರ್ವಹಣೆ ಮಾಡುವುದು ಹೇಗೆ? ಬೇರುಹುಳ ತಾಗಿದ್ದ ಗಿಡ ಅಂತ ಹೇಳಿದ್ರೆ, ನಾವು ನಟ್ಟು ಗಿಡ ಚೆನ್ನಾಗಿ ಬೆಳೆದರೂ ಕೂಡ ಅದು ಅಲ್ಲೇ ಅದರ ಹಳದಿ ಬಣ್ಣಕ್ಕೆ ಅದರ ಗರಿ ಎಲ್ಲ ತಿರುಗ್ತದೆ. ಆಮೇಲೆ ಸ್ವಲ್ಪ ಒಂದು 2-3 ವರ್ಷ ಆದ ಗಿಡಗಳನ್ನ ಸ್ವಲ್ಪ ಕೈಯಲ್ಲಿ ತಳ್ಳಿದರೂ ಕೂಡ ಅದು ಬೀಳ್ತದೆ. ಬಿದ್ದಾಗ ಮಣ್ಣನ್ನು ನಾವು ಪರೀಕ್ಷೆ ಮಾಡಿ ನೋಡಿದಾಗ, ಹಾರೆ ಪಿಕಾಸಿಯಿಂದ ಅಗದು ನೋಡಿದಾಗ ಅದರಲ್ಲಿ ಹುಳಗಳಿರ್ತವೆ. ಆ ಹುಳಗಳು, ಅವುಗಳನ್ನು ಹತೋಟಿ ಮಾಡಲಿಕ್ಕೆ ಸರಿಯಾದ ಒಂದು ಔಷಧಗಳನ್ನು ಹಾಕಿ ಕೆಂಪು ಮಣ್ಣನ್ನು ಉಪಯೋಗಿಸ್ತೇವೆ. ಮತ್ತೆ ನಾವು ಅದಕ್ಕೆ ಅದರ ಹತೋಟಿಗೆ, ಅದು ಹತೋಟಿಯಿಂದ ಸಕ್ಸಸ್ ಆಗಿದೆ. ಹೌದು, ಅದನ್ನು ಅದೇ ಮಣ್ಣಿನಲ್ಲಿ ಕೆಂಪು ಮಣ್ಣು ಹೆಚ್ಚು ಉಪಯೋಗ ಮಾಡಿ ಆಮೇಲೆ ಒಂದು ಸಾರಿ ಆ ಹುಳವನ್ನು ಸಂಪೂರ್ಣ ನಾಶ ಮಾಡಲಿಕ್ಕೆ ರೋಗ ನಿರೋಧಕ ಔಷಧಿಗಳನ್ನು ಹಾಕಬೇಕು. ಆಗ ಹಾಕಿದಾಗ ಮಾತ್ರ ಅದು ಹತೋಟಿಗೆ ಬರ್ತದೆ. ಈಗ ಹೆಚ್ಚು ನೀರು ನಿಲ್ಲುವಂತಹ ಪ್ರದೇಶ ಅಥವಾ ಒಂದು ಹೆಚ್ಚು ಮಣ್ಣು ಇರುವಂತಹ ಪ್ರದೇಶ ಆಗ್ಬೋದು ಅಥವಾ ಮರಳು ಇರುವಂತಹ ಒಂದು ಪ್ರದೇಶ ಆಗ್ಬೋದು, ಇಂಥದ್ರಲ್ಲಿ ಜಾಸ್ತಿ ಅಂತ ಏನಾದರೂ ಉಂಟು ಅದರಲ್ಲಿ? ಉಂಟು. ಏನಂದ್ರೆ ಮರಳು ಸ್ವಲ್ಪ ಈ ಹೊಳೆಯ ಬದಿ ನದಿಯ ಬದಿ ನದಿಯ ಬದಿಯ ಮಣ್ಣು ಅದರಲ್ಲಿ ಬಂದ ಕೊಳೆತ ಸಾವಯವ ವಸ್ತುಗಳಿರ್ತವೆ, ಅಂತ ಮಣ್ಣಿದ್ದಾಗ ಅದು ಆ ಮಣ್ಣಿನಲ್ಲಿ ಈ ಬೇರು ಹುಳ ಜಾಸ್ತಿ ಆಗ್ತದೆ, ಅದರಲ್ಲಿ ಇರಲಿಕ್ಕೆ ಅವಕಾಶ ಇರ್ತದೆ, ಮಣ್ಣು ಮೆದು ಇರ್ತದೆ, ಅವುಗಳು ಸರಾಗವಾಗಿ ಅದರಲ್ಲಿ ಬೆಳವಣಿಗೆ ಆಗ್ತಾ ಇರ್ತವೆ. ಅಂದ್ರೆ ಈಗ ಬೇರು ಹುಳದ ಸಮಸ್ಯೆ ಎನ್ನುವಂತಹದ್ದು ಗುಂಪು ಗುಂಪಾಗಿ ಒಂದಷ್ಟು ಮರಗಳಿಗೆ ಬರುವಂತಹದ್ದು ಅಥವಾ ಇಡೀ ತೋಟದಲ್ಲಿ ಹರಡಿಕೊಂಡಿರ್ತದೆ? ಒಂದು ಪ್ರದೇಶದ ಒಂದು ತೋಟ ಇದ್ರೆ ಒಂದು ಗಿಡಕ್ಕೆ ಬಂತಂತಾದ್ರೆ ಅದು ಇಡೀ ತೋಟಕ್ಕೆ ಹರಡ್ತದೆ, ಆ ಬೇರುಗಳು ಹುಳುಗಳು ಆ ಕಡೆ ಈ ಕಡೆ ಪ್ರಸಾರ ಆಗ್ತವೆ, ಮಣ್ಣಿನ ಅಡಿಯಲ್ಲಿಯೇ ಅವು ಇನ್ನೊಂದು ಮರದ ಬುಡಕ್ಕೆ ಹೋಗ್ತವೆ. ಸಾಮಾನ್ಯವಾಗಿ ಈಗ ಈ ರೋಗದ ಒಂದು ಲಕ್ಷಣಗಳನ್ನು ನಾವು ಗಮನಿಸುವಂತಹದ್ದು ಒಂದು ಸಾರಿ ಬೇರುಗಳೆಲ್ಲ ಒಣಗಲಿಕ್ಕೆ ಶುರು ಆದ್ಮೇಲೆ ಗೊತ್ತಾಗುವಂತಹದ್ದು, ಪ್ರಾರಂಭದ ಹಂತದಲ್ಲಿ ಗೊತ್ತಾಗ್ತದೆ ಇದು? ಇದು ಪ್ರಾರಂಭ ಹಂತ ಗೊತ್ತಾಗುವುದಿಲ್ಲ. ಬೇರಲ್ಲ, ಬೇರನ್ನು ತಿಂದು ಅವು ಮರಗಳು ತಲೆ ಸ್ವಲ್ಪ ತೆಳ್ಳಗಾಗ್ತವೆ, ಸಬರಾಗ್ತವೆ, ಆಮೇಲೆ ಮರ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುತ್ತದೆ. ಮರ ಗಾಳಿ ಬಂದಾಗ ಬೇರೆ ಏನಾದಾಗ ಮರ ತನ್ನ ಬುಡಗಡ್ಡೆಗೂಡ ಮಗುಚಿ ಬೀಳ್ತದೆ, ಅದರಿಂದ ನಮಗೆ ಹುಳ ಇದನ್ನು ಗೊತ್ತಾಗ್ತದೆ. ಈಗ ನಿರ್ವಹಣೆ ಅಂದ್ರೆ ಹೇಗೆ ಮಾಡುವಂತ? ನಿರ್ವಹಣೆ ಅಂದ್ರೆ ಅದೇ ಬೇರು ಹುಳವನ್ನ ಸಾಯಿಸ್ಲಿಕ್ಕೆ ಔಷಧ ಹಾಕಬೇಕು. ಅದಕ್ಕೆ ನಾವು ಮೊದಲು ಫೆರೋಡಾನು ಟಿಮೆಟೋನೆಲ್ಲ ಹಾಕಿದ್ದೇವೆ, ಈಗ ಮತ್ತೊಂದು ಹಿಲ್ಬಾನ್ ಅಂತೇಳಿ ಒಂದು ಔಷಧಿ ಸಿಕ್ ನನಗೆ ಕಂಟ್ರೋಲ್ ಆಗಿದ್ದು ಅದರಲ್ಲಿ ಹಿಲ್ಬಾನ್ ಅಂತೇಳಿ. ಅದನ್ನ 100 ಲೀಟರ್ ನೀರಿಗೆ 1 ಲೀಟರ್ ಹಿಲ್ಬಾನ್ ಔಷಧವನ್ನು ಮಿಶ್ರಣ ಮಾಡಿ ಪ್ರತಿ ಒಂದು ಗಿಡಕ್ಕೂ 4 ಲೀಟರ್ 5 ಲೀಟರ್ ನೀರನ್ನು ಸುತ್ತಲೂ ಎರಚುವುದು. ಆವಾಗ ಆ ಬೇರಿನ ಬುಡದಲ್ಲಿರುವ ಹುಳುಗಳು ಸಾಯ್ತವೆ. ಆಮೇಲೆ ಅದನ್ನು ವರ್ಷಕ್ಕೆ 2 ಸರಿ ಮಾಡಿದ್ರೂ ಒಳ್ಳೇದು. ಸಾಧಾರಣ ಅದು ಮಳೆ ನೀರನ್ನು ಹಾಕಿದಾಗ ಮಳೆಗಾಲ ಆದರೆ ಆಗೋದಿಲ್ಲ, ನಾವು ಅಕ್ಟೋಬರ್ ನವಂಬರ್ ಅಂದರೆ ಒಂದು ವಾರ ಆದರೂ ಅದಕ್ಕೆ ನೀರು ಬಿಡಬಾರ್ದು, ಮಳೆಯೂ ಬರಬಾರ್ದು, ಆವಾಗ ಆ ಬೇರು ಹುಳ ಸಾಯ್ಲಿಕ್ಕೆ ಅವಕಾಶ ಆಗ್ತದೆ. ಅದೇ ರೀತಿಯಲ್ಲಿ ಅದ್ರ ಕಂಟ್ರೋಲ್ ಆಗಿದೆ ನಮ್ಮಲ್ಲಿ. ಅದೇ ಮತ್ತೆ ಹೊಸ ಚಿಗುರು ಬಂದಿದೆಯಾ? ಹೊಸ ಚಿಗುರು ಬಂದಿದೆ, ಅದು ಸಪುರಾತ್ಮಗಾರ ಅದು ಸ್ವಲ್ಪ ಸಪುರಾಗಿ ಸ್ವಲ್ಪ ಸ್ವಲ್ಪ ಅಡಿಕೆ ಆಗ್ತದೆ. ಅದು ಮಧ್ಯ ನಟ ಸಸಿಗಳಿಗೆ ಇದನ್ನೇ ಪ್ರಯೋಗ ಮಾಡ್ತಾ ಬಂದಾಗ ಒಳ್ಳೆ ರೀತಿಯಲ್ಲಿ ಆಗಿದೆ. ಕೊಳೆ ರೋಗದ ಬಗ್ಗೆ? ಕೊಳೆ ರೋಗ ಅಂತ ಹೇಳಿದ್ರೆ ನಾವು ಪ್ರತಿ ವರ್ಷ ಪ್ರಾರಂಭದಲ್ಲಿ ನಮಗೆ ಕೃಷಿ ಇಲಾಖೆಯಲ್ಲೆಲ್ಲ ಕೇಳಿದ್ರೆ ಒಂದು ವಾರ ಬಿಟ್ಟು ಹೊಡೀರಿ ನೀವು ಔಷಧಿ ಎಲ್ಲ ಹೇಳ್ತಾರೆ. ನಾವು ಮಳೆ ಪ್ರಾರಂಭ ಆದ ಕೂಡಲೇ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಅದು ಯಾಕಂದ್ರೆ ನಾವು ಕೆಲವೊಮ್ಮೆ ಆ ಮಳೆ ಪ್ರಾರಂಭ ಆದ ಕೂಡಲೇ ಕೊಳೆ ರೋಗ ಬರ್ತದೆ. ಕೃಷಿ ಇಲಾಖೆಯಲ್ಲಿ ಕೇಳಿದಾಗ ನೀವು ತೋಟಕ್ಕೆ ಕೊನೆಯಲ್ಲಿ 1 ವಾರ 10 ದಿವಸ ನೀರು ಬಿಡಬಾರ್ದು, ಮಳೆ ಬರುವ ಮೊದಲು ಹತೋಟಿ ಇರಬೇಕು, ನಿಮ್ಮ ತೋಟದಲ್ಲಿ ಗರಿಗಳೆಲ್ಲ ನೀರು ಪಸೆಯಿಂದ ಕೊಳತು ಹೋಗಿರ್ತವೆ, ಅದರಿಂದ ಮಳೆ ಬಂದ ತಕ್ಷಣ ಅದರಲ್ಲಿ ನುಸಿ ಶಿಲೀಂಧ್ರಗಳು ಉತ್ಪತ್ತಿ ಆಗ್ತವೆ. ಆದ್ದರಿಂದ ನೀವು 1 ವಾರ ಮೊದಲು ಮಾಡಿ ಔಷಧಿ ಹೊಡೀರಿ. ಮತ್ತವ್ರಿಗೆ ಹೇಳ್ತಾರೆ ಕೃಷಿ ಇಲಾಖೆಯಿಂದ ಕೇಳಿದಾಗ ನೀವು ನೀರು ವೈಶಾಖದಲ್ಲಿ ನೀರು ಕೊಡುವುದು ಹೆಚ್ಚಾಗ್ತದೆ, ವಾರಕ್ಕೆ ಸತತವಾಗಿ ನೀರು ಕೊಟ್ಟರೆ ಅಡಿಕೆ ಮರದ ಬೆಳವಣಿಗೆಗೆಲ್ಲ ಕಡಿಮೆ ಆಗ್ತದೆ. ಒಂದು ಒಟ್ಟರಡ್ಡಿಲ್ಲ, ಒಂದು 2-3 ಗಂಟೆ ಕೊಟ್ಟ ಮೇಲೆ ಒಂದು 3 ದಿವಸ ಆದರೂ ಬಿಡಬೇಕು, ಆ ಮರ ಡ್ರೈ ಆಗಬೇಕು ಅಂತ ಹೇಳ್ತಾರೆ. ಮತ್ತೆ ಅಡಿಕೆ ತೋಟದಲ್ಲಿ ನಾವು ಹೇಳುತ್ತೇವೆ ಅದಕ್ಕೆ ಒಂದು ಕಣಿ ಅಂತೇವೆ ಅಥವಾ ಕಪ್ ಅಂತೇವೆ, ಒಂದು ಬಸಿ ಕಾಲುವೆ, ಆ ಕಾಲುವೆ ಸ್ವಚ್ಛವಾಗಿದ್ದರೆ ಕೊಳೆ ರೋಗ ಕಡಿಮೆ ಅಂತ ಹೇಳ್ತಾರೆ. ಅದು ಮಾಡಿ ನೋಡಿದ್ದೇವೆ, ಅದನ್ನು ಸ್ವಲ್ಪ ಒಳ್ಳೇದಾಗಿದೆ. ಆ ಬಸಿ ಕಾಲುವೆ ಹೆಚ್ಚಿನವರು ಆ ಬಸಿ ಕಾಲುವೆಯನ್ನು ಇಡುವುದಿಲ್ಲ, ಯಾಕಂದರೆ ಅದು ಅವರಿಗೆ ನೀರು ಹೆರಗ್ ಬಿಡಲಿಕ್ಕೆ ಅವಕಾಶ ಸಿಕ್ಕುವುದಿಲ್ಲ, ಅದು ಬಿಡುವುದಿಲ್ಲ. ಇನ್ನು ಮತ್ತೆ ಅದು ಕೊಳೆ ಬಂದಾಗ ನಮ್ಗೆ ಒಂದು ಮರದಲ್ಲಿ 1-2 ಅಡಿಕೆ ಬಿದ್ದರೂ ಕೂಡ ತುಂಬ ಪ್ರದೇಶ ಅದು ವ್ಯಾಪಿಸಿರ್ತದೆ ಆವಾಗಲೇ. ಮತ್ತೆ ನಾವು ಕೊಳೆ ಹೊಡೆಯುವಾಗ ನಮ್ಮ ಹಳ್ಳಿಯಲ್ಲಿ ನಮಗೆ ಲೇಬರ್ ಅಂದರೆ ಕಾರ್ಮಿಕರ ಸಮಸ್ಯೆ, ಅವರು ನಾವು 1 ತಿಂಗಳಿಗೆ ಕರೆಕ್ಟ್ ಹೊಡಿಬೇಕಂತ ಹೇಳಿದರೆ 1 ತಿಂಗಳಿಗೆ ನಾವು ತಯಾರು ಮಾಡಿದರೂ ಕೂಡ ಅವರು ಬಂದು ಹೊಡೆಯುವಾಗ 45-50 ದಿನ ಆಗ್ತದೆ. ಅದರಿಂದ ತುಂಬ ಕೊಳೆ ಪ್ರಸಾರ ಆಗಲಿಕ್ಕೆ ಕಾರಣ ಆಗ್ತದೆ. ಈಗ ಸಿಂಪರಣೆ ಮಾಡುವುದರ ವಿಧಾನದಲ್ಲಿ ಏನಾದರೂ ಸುಧಾರಣೆ ಆಗಿದೆಯೋ, ಯಾಂತ್ರೀಕೃತವಾಗಿ ಏನಾದರೂ ಮಾಡುವ ಪ್ರಯತ್ನ? ಯಾಂತ್ರೀಕೃತ ಏನೋ ಅದಕ್ಕೆ ಬೇಕಾದ ಯಂತ್ರ ಉಪಕರಣಗಳು ಬಂದಿದೆ. ಮೊದಲು ನಾವು ಗಟಾರ ಮಿಷನ್ನಲ್ಲಿ ಹೊಡಿತಿದ್ದೇವೆ, ಬಾಲದ ಮಿಷನ್ನಲ್ಲಿ, ಈಗ ಬೇರೆ ಬೇರೆ ಒಂದು ಮಿಷನ್ಗಳೆಲ್ಲ ಬಂದಿದ್ದೇವೆ. ನಾವು ಔಷಧಿ ಹೊಡೆದಾಗ ಇದರಲ್ಲಿ ಹೊಡೆದಾಗಲೂ ಒಂದೇ ಆಗಿದೆ, ಅದರಲ್ಲಿ ಹೊಡೆದಾಗಲೂ ಒಂದಾಗಿದೆ. ಎತ್ತರವಾದ ಮರವನ್ನು ಏರಲಿಕ್ಕೆ ಜನರಿಗೆ ಹೆದರ್ತಾರೆ, ಜಾರ್ತದೆ, ಅದಕ್ಕೆ ಸರಿಯಾದ ಅಡಿಕೆ ಕೊನೆಯ ಮೇಲ್ಭಾಗದಿಂದ ಔಷಧ ಇಳಿದ್ರೆ ಮಾತ್ರ ಅದು ಕಂಟ್ರೋಲ್ ಆಗ್ತದೆ. ತಳಭಾಗದಿಂದ ಕೆಳಗಿಂದ ನೀವು ಔಷಧವನ್ನು ಬಿಟ್ಟಾಗ ಮೇಲ್ಭಾಗದಲ್ಲಿ ಆ ಶಿಲೀಂಧ್ರಗಳು ಇದ್ದವು ಹಾಗಿರ್ತವೆ, ಅವು ಪುನಃ ಪ್ರಸಾರ ಆಗಿ ಕೆಳಗಿನ ಕೊಳೆ ಬರ್ತದೆ. ಇತ್ತೀಚೆಗೆ ಈ ಕಾರ್ಬನ್ ಫೈಬರ್ನ ಒಂದು ದೋಟಿಗಳು ಕೂಡ ಬರ್ತಾ ಇದೆ ಅಂತ ಕೇಳಿದೀವಿ, ಈ ಬಗ್ಗೆ ಏನಾದರೂ ಮಾಹಿತಿ ಇದೆ ನಿಮ್ಗೆ? ನಾವು ದೋಟಿಯಲ್ಲಿ ಇಲ್ಲಿವರೆಗೂ ಹೊಡೆಯಲಿಲ್ಲ. ಮಿಷನ್ನಲ್ಲಿ ದೊಡ್ಡ ಒಂದು ಮಿಷನ್ ನಾವು ಕೂಡ ಒಂದು ಕಳೆದ ವರ್ಷ ಸಬ್ಸಿಡಿಯಲ್ ದರದಲ್ಲಿ 34,000 ರೂಪಾಯಿದೊಂದು ಹೊಂಡ ಮಿಷನ್ ಅದನ್ನ 17,000 ಚಿಲ್ಲರೆಗೆ ಸಬ್ಸಿಡಿಯಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಫಾಸ್ಟ್ ಆಗಿ ನೀರು ಸ್ಪೀಡ್ ಆಗಿ ಹೋಗ್ತದೆ. ಅದರಲ್ಲೂ ಹೊಡೆದಿದ್ದೇವೆ, ಅದರಲ್ಲಿ ಹೊಡೆದ್ರೂ ಕೂಡ ಮೇಲ್ಕಡೆ ಮೇಲೆ ಹೋಗಿ ಹೊಡೆದ್ರೆ ಮಾತ್ರ ಹೊರತು ಕೆಳಗಿಂದ ಹೊಡೆದ್ರೆ ಅದು ಅಷ್ಟೊಂದು ಸ್ವಲ್ಪ ಉಳಿತದೆ ಅಷ್ಟೇ, ಬಿಟ್ಟರೆ ಪೂರ್ತಿ ಅದನ್ನು ರೋಗ ನಿರೋಧಕ ಮಾಡ್ಲಿಕ್ಕೆ ಆಗುದಿಲ್ಲ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕಾಳುಮೆಣಸನ್ನು ಕೂಡ ನೀವು ಬೆಳೀತಾ ಇದ್ರಿ, ಈ ಬಗ್ಗೆ ಬೆಳೆದೇವೆ? ಹಾಂ, ಕಾಳುಮೆಣಸು ಬೆಳೆದಿದ್ದೇವೆ. ಮೊದಲು ರೇಟ್ ಇತ್ತು 660 ರೂಪಾಯಿ ಕೊಟ್ಟಿದ್ದೆ ನಾನು, ಈಗ 300 ರೂಪಾಯಿಗೂ ಕೇಳುವರಿಲ್ಲ, 280 ಆಗಿದೆ, 310 ಅಂತೆ. ನಿನ್ನೆನ ಮಾರ್ಕೆಟು, ಮೊನ್ನೆ 8ನೇ ತಾರೀಕಿನ ಮಾರ್ಕೆಟ್ ಕೇಳಿದೆ ನಾನು, 310 ಅಂತೇಳಿ ಹೇಳಿದರು. ಇದಾದಾಗ ಅಡಿಕೆ ಕಾಳು ಮೆಣಸನ್ನು ಕೊಯ್ಲಿಕ್ಕೆ 1 ಕೆಜಿಗೆ 300-400 ರೂಪಾಯಿ ಬೀಳ್ತದೆ. ಹೌದು, 1 ಕೆಜಿಗೆ ಅದನ್ನು ಕೊಯ್ದು ಅದನ್ನು ಒಣಗಿಸಿ ಅದನ್ನೆಲ್ಲ ಒಟ್ಟಿ ನಾವೆಲ್ಲ ಕೆಲಸಕ್ಕೆ ಹಾಕ್ತೇವೆ. ಯಾಕಂದರೆ ಅವರು ಕೊಯ್ತಾರೆ, ಒಂದು ಚೀಲದಲ್ಲಿ ತುಂಬ ಕೊಯ್ತಾರೆ ಆ ಏಣಿಯೆಲ್ಲ ಇಟ್ಟು ಇಟ್ಟು ಕೊಯ್ದು ಅದನ್ನು ಒಣಗಿಸಿ ಅದನ್ನು ಬೇರ್ಪಡಿಸಬೇಕು ಕೆಲಸ ಉಂಟು, ಅದನ್ನು ಒಣಗಿಸುವುದು ಅಷ್ಟು ಬೀಳ್ತದೆ. ಆದ್ರಿಂದ ಅದಕ್ಕೆ ನಮಗೆ 300 ರೂಪಾಯಿ ಆದರೂ ಅಸಲಾಗ್ತದೆ. ಒಂದು 2 ಕೆಜಿ ಕೊಯ್ದರೂ ಕೂಡ 600 ರೂಪಾಯಿ ಮೇಲೆ ಬೀಳ್ತದೆ, ಊಟ ಕಾಫಿ ಎಲ್ಲ ಸೇರಿ 600 ರೂಪಾಯಿ ಮೇಲೆ ಬೀಳ್ತದೆ. ಅದೇ ನಮ್ಗೆ ಈಗ ಲಾಭ ಆಗಲಿಲ್ಲ, ಮಾಡ್ತಾ ಇದ್ದೇವೆ, ಕಾಳುಮೆಣಸಲ್ಲಿ ಈಗ ಏನೂ ಲಾಭ ಇಲ್ಲ. ಈ ಕಾಳುಮೆಣಸಿನ ಕೃಷಿಯ ಬಗ್ಗೆ ಹೇಳಿಗ, ಇದು 600 ರೂಪಾಯಿ ಇದ್ದದ್ದು 300 ರೂಪಾಯಿ ಇಳಿದಿದೆ ಅಂತ ಹೇಳಿದ್ರಿ, ಆದರೂ ಕೂಡ ಒಂದು ಲೆಕ್ಕಾಚಾರ ಹಾಕಿದ್ರೆ 300 ರೂಪಾಯಿ ಕೂಡ ಅಷ್ಟು ಖರ್ಚುದಾಯಕ ಅಲ್ಲ, ಲಾಭದಾಯಕ ಅಂತ ಹೇಳುವಂತಹ ರೈತರಿದ್ದಾರೆ. ಅಲ್ಲ, ರೈತರಿದ್ದಾರೆ, ಮನೆಯಲ್ಲಿ ಕೆಲಸ ಮಾಡೋರು ಮಾಡಿದ್ರೆ ಅದು ಲಾಭದಾಯಕ, ಪ್ರತಿಯೊಂದು ಲಾಭದಾಯಕ. ಮನೆಯಲ್ಲಿ ಮಾಡೋರಿದ್ರೆ ಪ್ರತಿಯೊಂದು ಲಾಭದಾಯಕವೇ ಕೆಲಸ ಅದು. ನಾವು ಕೃಷಿ ಅವರು ಬೆಳಿಗ್ಗೆ 8:30 ಕೆಲಸಕ್ಕೆ ಪ್ರಾರಂಭ ಮಾಡಿದ್ರೆ ಮತ್ತೆ ಅದು ಊಟ ಕಾಫಿ ಎಲ್ಲ ಹೋಗ್ತಾ 1 ಗಂಟೆ ಬಿಟ್ಟರೆ ಮತ್ತೆ 2.5 ಗಂಟೆಗೆ ಸ್ಟಾರ್ಟ್ ಮಾಡಿ 5 ಗಂಟೆ ಒಳಗೆ ಬಿಟ್ಟರೆ ಎಷ್ಟು ಕೃಷಿ ಮಾಡಬಹುದು ಹೇಳಿ? ಕೃಷಿಯಲ್ಲ ಆ ಲೆಕ್ಕಾಚಾರದಲ್ಲಿ ನಾನು ಹೇಳುವುದು, ನಾವು ಮನೆಯವರು ಮಾಡಿದಾಗ ಬೇಕಾದ್ರೆ 4 ಕೆಜಿ ಕೊಯ್ಬಹುದು. ನಾನೇ ಕೊಯ್ತೇನೆ ಕೃಷಿ ಕಾಳುಮೆಣಸನ್ನ, ದಿವಸಕ್ಕೆ 4 ಕೆಜಿಗಿಂತಲೂ ಜಾಸ್ತಿ ಕಾಳುಮೆಣಸನ್ನ ನಾನು ಕೊಯ್ದು ತೋರಿಸಿದ್ದೇನೆ. ಸಣ್ಣ ಮರಗಳನ್ನು ಈಗಲೂ ನಾನು ಕೊಯ್ತಾ ಇದ್ದೇನೆ. ನಾವು ಮಾಡಿದ ಕೆಲಸ ಪೂರ್ತಿ ಲಾಭ ಆಗ್ತದೆ. ಬರೇ ಜನರನ್ನೇ ನಾವು ಹೊಂದಿಕೊಂಡು ಹೋದರೆ ಅದು ಲಾಭ ಪಡೀಲಿಕ್ಕೆ ಅಷ್ಟು ಸಾಧ್ಯ ಇಲ್ಲ. ಎಲ್ಲೋ ಸ್ವಲ್ಪ ಲಾಭ ಅದನ್ನು ಮಾರ್ಲಿಕ್ಕೆ ತಗೊಂಡು ಹೋಗುವುದು, ಅದನ್ನು ಇಡುವುದು, ಇದರಲ್ಲೆಲ್ಲ ಹೋಗ್ತದೆ. ಸ್ವಲ್ಪ ಲಾಭ ಆಗಿ ಕಂಡ್ರು ಕೆಲಸದವರು ಮಾಡಿದ್ರು. ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಅಥವಾ ಹಸು ಸಾಕಣೆಯನ್ನು ಹೇಗೆ ಮಾಡ್ತಾ ಇದ್ರಿ? ನಾವು ಹಸು ಅಂದರೆ ಸ್ವಲ್ಪ ದನಗಳನ್ನು ಸಾಕಿದ್ದೇವೆ, ಒಂದು 3-4 ಇದ್ದಾವೆ. ಅವಕ್ಕೆ ಪ್ರತಿ ವರ್ಷವೂ 4 ಇರ್ತವೆ ನಮ್ಮ ಕೊಟ್ಟಿಗೆಯಲ್ಲಿ. ಸೊಪ್ಪಿನ ಗೊಬ್ಬರ ಮಾಡ್ತೇವೆ ನಾವು, ಯಾವುದು ಹೊಸ ತಂತ್ರಜ್ಞಾನ ಯಾವುದನ್ನು ಮಾಡಲಿಲ್ಲ. ಅದನ್ನೇ ಗುಂಡಿಗೆ ಹಾಕುವಂಥದ್ದು, ಅದನ್ನೇ ಒಂದು ಪ್ರತಿ 3 ತಿಂಗಳಿಗೆ ಒಂದ್ಸರಿ ಈಗ ಮರಗಳಿಗೆ ಹಾಕುವಂಥದ್ದು ಆ ಪದ್ಧತಿ. ಆ ಗೊಬ್ಬರ ನಮ್ಮಲ್ಲಿ ಸ್ಟಾಕ್ ಆದಾಗ, ಒಂದು 100 ಬುಟ್ಟಿ ಗೊಬ್ಬರ ಸ್ಟಾಕ್ ಆದಾಗ ಅದನ್ನು ನಾವು ಅಡಿಕೆ ಮರಕ್ಕೆ ಹಾಕ್ತೇವೆ, ಬುಡ ಎಲ್ಲ ಬಿಡಿಸಿ ಹಾಕುವ ಪದ್ಧತಿ. ನಾವೆಲ್ಲಿಯವರಿಗೆ ಹೆಚ್ಚು ಗೌರ್ಮೆಂಟ್ ಗೊಬ್ಬರ ಇದು ರಾಸಾಯನಿಕ ಗೊಬ್ಬರ ಹಾಕಲಿಲ್ಲ, ಯಾಕಂದರೆ ನಮಗದು ಎಲ್ಲಾದರೂ ನೀರು ಕೈ ಕೊಟ್ಟರೆ ಇದೆಲ್ಲ ಮಾಡಿಕೊಟ್ರೆ ಮರಗಳು ಬೇಸಿಗೆಯಲ್ಲಿ ಅದು ತೊಂದರೆ ಆಗ್ತದೆ, ಆ ರೀತಿಯಲ್ಲಿ ಹಾಕಲಿಲ್ಲ. ಈಗ ಹಟ್ಟಿಯಲ್ಲಿಯೂ ಕೂಡ ಏನಾದರೂ ಸುಧಾರಣೆ ಮಾಡಲಿಕ್ಕೆ ಹೋಗಲಿಲ್ವಾ? ಹಟ್ಟಿಯಲ್ಲಿ ಸುಧಾರಣೆ ಮಾಡಲಿಕ್ಕೆ ಹೋಗಲಿಲ್ಲ ನಾವು, ಇಲ್ಲಿ ತನಕ ಹೋಗಲಿಲ್ಲ. ಈಗ ಹಸುಗಳ ಒಂದು ಆರೋಗ್ಯದ ದೃಷ್ಟಿಯಿಂದ ಮತ್ತು ಒಂದು ಗುಣಮಟ್ಟದ ಹಾಲನ್ನ ಕರೆಯುವ ದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ ನಮಗೆ ಸೊಪ್ಪು ಹಾಕಿ ಕೊಟ್ಟಿಗೆಯಲ್ಲಿ ಮಾಡೋದ್ರಿಂದ ನಮಗೇನು ತೊಂದರೆ ಆಗಲಿಲ್ಲ ಇಲ್ಲಿ ತನಕ. ಯಾವುದೇ ಒಂದು ಜಾನುವಾರಾಗಲಿ ಅವು ಒಳ್ಳೆ ರೀತಿಯಲ್ಲಿ ತಳಿ ನಾವು ಸಾಕಿದ ತಳಿಗಳಿಗೆ ಅದು ಹಿಡಿಸಿದೆ. ಪ್ರಾರಂಭದಿಂದಲೂ ಒಂದೇ ರೀತಿಯಲ್ಲಿ ಇದ್ದಾವೆ ಅವು. ಹೇಳ್ತಾರೆ ಅದಕ್ಕೆ ಗೊಬ್ಬರ ಇರಬಾರ್ದು ಅವುಗಳ ಹಾಲಿಗೆ ತೊಂದರೆ ಅಂದರೆ, ನಮಗದೇನು ಇಲ್ಲಿವರಿಗೆ ಗೊತ್ತಾಗಲಿಲ್ಲ. ನಾವು ಅದೊಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಗೊಬ್ಬರ ಅದಕ್ಕಿಂತಿಷ್ಟು ಅಂತೇಳಿ ಆ ತಯಾರಾದ ಕೂಡಲೇ ಅದನ್ನು ಕ್ಲೀನ್ ಮಾಡ್ತೇವೆ ಅಷ್ಟೇ. ಅದರಿಂದ ಅಂದ್ರೆ ಹಟ್ಟಿ ಗೊಬ್ಬರವನ್ನು ನೀವು ಕಾಂಪೋಸ್ಟ್ ಮಾಡಿ ತೋಟಕ್ಕೆ ಹಾಕುವಂತ? ಕಾಂಪೋಸ್ಟ್ ಮಾಡಿ ಅದೇ ಡೈರೆಕ್ಟ್ ನೇರವಾಗಿ ಹಾಕುವುದಿಲ್ಲ, ಗುಂಡಿಗೆ ಹಾಕಿ ಅದೊಂದು 2-3 ತಿಂಗಳು ಬಿಟ್ಟು ಆ ನಂತರ ಅದು ಇನ್ನೂ ಸ್ವಲ್ಪ ಕೊಳೆತು ಇದೆಲ್ಲ ಆದ್ಮೇಲೆ ಹಾಕುವಂಥದ್ದು ಆ ರೀತಿ. ಈಗ ಕೃಷಿಯಲ್ಲಿ ಈ ಕೂಲಿ ಆಳುಗಳ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರಿ, ಈ ಕೂಲಿ ಆಳುಗಳ ಒಂದು ಅವಲಂಬನೆಯನ್ನು ಕಡಿಮೆ ಮಾಡುವ ದೃಷ್ಟಿಯಲ್ಲಿ ಏನೇನು ಕೆಲಸವನ್ನು ಮಾಡಿದ್ರಿ? ಕೂಲಿ ಆಳುಗಳು ಕಡಿಮೆ ಅಂತೇಳಿ ಹೇಳಿದ್ರೆ ಈಗ ನಾವು ಈ ಸ್ಪ್ರಿಂಕ್ಲರ್ ಡ್ರಿಪ್ ಅದೆಲ್ಲ ಮಾಡಿದ್ದೇವೆ. ಹಾ, ಡ್ರಿಪ್ ನಾವೊಂದು ಈಗ ಇರುವ ಪ್ಲಾಟಿಂದ ಮತ್ತೊಂದು ಪ್ಲಾಟಲ್ಲಿ ಡ್ರಿಪ್ ಹಾಕಿದ್ದೇವೆ. ಅದಕ್ಕೆ ಮೋಟರ್ ಸ್ಟಾರ್ಟ್ ಏನಿದ್ರೆ ಅನುಕೂಲತೆ, ಡ್ರಿಪ್ ಹಾಕಿದ್ರೆ ನೀರು ಬಿಡ್ಲಿಕ್ಕೆ ಹೋಗೋದು ಬೇಡ. ಒಂದೇ ಸರಿ ಒಂದು 600 ಒಂದು 3 HP ಮೋಟರ್ ಅಲ್ಲಿ ಒಂದು 600 ಗಿಡಕ್ಕೆ ಅದು ನೀರು ಹೋಗ್ತದೆ. ಒಂದು ನೀರು ಹೋಗ್ತದೆ. ಒಂದು ದಿವಸ ಪ್ರತಿದಿನ ಮೋಟರ್ ಸ್ಟಾರ್ಟ್ ಮಾಡೋ ಕೆಲಸ ಒಂದು ಇರ್ತದೆ. ಅದನ್ನ ನಾವು ಏನ್ ಮಾಡಿದ್ದೇವೆ ಅಂದ್ರೆ ದೂರ ಇದ್ರೂ ಮೊಬೈಲ್ ರೀತಿಯಲ್ಲಿ ರಿಮೋಟ್ ಅಲ್ಲಿ ಮೊಬೈಲ್ ಮೂಲಕ ಆನ್ ಆಫ್ ಮಾಡ್ತೇವೆ. ಅದು ಆನ್ ಆಫ್ ಮಾಡ್ತೇನೆ. ಹೆಚ್ಚು ಕಡಿಮೆ ನೀರಾದ್ರೂ ಅದೇ ಸ್ಟಾಪ್ ಆಗ್ತದೆ, ಪುನಃ ಕರೆಂಟ್ ಬಂದಾಗ ಅದು ಸ್ಟಾರ್ಟ್ ಆಗ್ತದೆ. ಆ ರೀತಿ ಮಾಡಿದ್ದೇವೆ. ಸ್ವಲ್ಪ ವಿವರವಾಗಿ ಹೇಳಿ, ಈಗ ಮೊಬೈಲ್ ಮೂಲಕ ಈ ರಿಮೋಟ್ ಮೂಲಕ ಇದನ್ನ ಹೇಗೆ ಆನ್ ಮಾಡೋದು, ಆಫ್ ಮಾಡೋದು, ನೀರು ನಿರ್ವಹಣೆ ಮಾಡೋದು? ಈಗ ನೀರು ಅಂತ ಹೇಳಿದ್ರೆ ಅಲ್ಲಿ ಒಂದು ಮೊಬೈಲ್ ರೀತಿಯಲ್ಲಿ ಅದಕ್ಕೆ ಮೋಟರ್ಗೆ ಮೋಟರ್ ಅಲ್ಲಿ ಸಿಮ್ ಇರ್ತದೆ. ಅದಕ್ಕೆ ಪ್ರತಿ ತಿಂಗಳು ಒಂದು ಮಿನಿಮಮ್ ಚಾರ್ಜ್ಗೆ ಮಾಡೋದು ಮಾಡಿದ್ರೆ ಸರಿ ಆ ಮೋಟರಿನ ಸಿಮ್ಗೆ. ನಮ್ಮಲ್ಲಿ ಮೊಬೈಲ್ಗೆ ನಂಬರ್ ಇರ್ತದೆ, ಆ ನಂಬರ್ ಅಲ್ಲಿ ನಾವು ಫೋನ್ ಮಾಡೋದು. ಫೋನ್ ಮಾಡಿದಾಗ ಎರಡು ಮೂರು ಬಾರಿ ರಿಂಗ್ ಆಗ್ತದೆ. ಅದು ರಿಂಗ್ ಆದ್ಮೇಲೆ ಹೇಳ್ತದೆ, ಈಗ ನಿಮ್ಮ ಮೋಟ್ರಿಗೆ ನಿಮ್ಮ ಸಂದೇಶ ಬಂದಿದೆ, ಸ್ವಾಗತ, ಈಗ 3 PS ಪವರ್ನಲ್ಲಿದೆ ಅಂತೇಳಿ ಹೇಳ್ತದೆ. ಆವಾಗ ಆ ನಂಬರನ್ನು ಒತ್ತೇವೆ. ಆವಾಗ ನಿಮ್ಮ ಪಂಪ್ ಸೆಟ್ ಆನ್ ಆಗಿದೆ ಅಂತ ಕೊಡ್ತದೆ. ಕರೆಂಟ್ ಹೋದ್ರೆ ಕೊಡ್ತದೆ. ಈಗ ಪವರ್ ಸೌಲಭ್ಯ ಸ್ಥಗಿತಗೊಂಡಿದೆ, ಸ್ವಲ್ಪ ಹೊತ್ತು ಕಾಯಿರಿ ಅಂತೇಳಿ ಕೊಡ್ತದೆ. ಪ್ರತಿಯೊಂದಕ್ಕೂ ಧನ್ಯವಾದ ಹೇಳ್ತದೆ. ಫೋನ್ ಮಾಡಿದಾಗಲೂ ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತದೆ. ಕೆಲವೊಂದು ಕುಂದಾಪುರದಲ್ಲಿದ್ರು ಕೂಡ, ಕುಂದಾಪುರ ಅಲ್ಲ, ಮಂಗಳೂರು ಬೆಂಗಳೂರಲ್ಲಿದ್ರು ಮಾಡಬಹುದು. ಮಂಗಳೂರಿಗೆ ಹೋದಾಗ ನಾನು ಒಂದ್ಸರಿ ಮಾಡಿದೆ ಫೋನ್, ಅದು ಆನ್ ಆಗ್ತದೆ. ನಮ್ಮ ಮೊಬೈಲ್ ಹೇಗೆ ಕೆಲಸ ಮಾಡ್ತದೋ ಅದು ಮಾಡ್ತದೆ. ಆಮೇಲೆ ಎಲ್ಲಾದರೂ ಅಕಸ್ಮಾತ್ ಆಗಿ ಕರೆಂಟ್ ವಿದ್ಯುಚ್ಛಕ್ತಿ ಕಡಿತ ಆದಾಗ ನಮ್ಗೆ ಮೆಸೇಜ್ ಬರ್ತದೆ, ಪವರ್ ಇದರಿಂದ ನೀವು ಪುನಃ ಸ್ಟಾರ್ಟ್ ಆದಾಗ ಆಗ್ತದೆ. ಒಂದ್ ಲೈನ್ ಹೋದಾಗ 2 PS ಮಾತ್ರ ಕವರ್ನಲ್ಲಿದೆ ಅಂತೇಳಿ ಹೇಳ್ತದೆ. ಒಂದ್ ಲೈನ್ ಹೋದಾಗ ಅಥವಾ ಮೋಟರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರು ಅದು ನಮ್ಮ ಮೊಬೈಲ್ನಲ್ಲಿ ಸೂಚಿಸ್ತದೆ. ಈಗ ಸ್ಪ್ರಿಂಕ್ಲರ್ ಗೆ ಹೋಲಿಸಿದ್ರೆ ಈ ಡ್ರಿಪ್ ಅಥವಾ ಒಂದು ಹನಿ ನೀರಾವರಿ ಒಂದು ಅನುಕೂಲತೆ ಏನು? ಹನಿ ನೀರಾವರಿ ಸ್ಪ್ರಿಂಕ್ಲರ್ ಅಂದ್ರೆ ಇಡೀ ತೋಟ ಒದ್ದೆ ಆಗ್ತದೆ. ಡ್ರಿಪ್ ಅನ್ನೋದು ಅಡಿಕೆ ಮರ ಬುಡ ಮಾತ್ರ ಒದ್ದೆ ಆಗ್ತದೆ. ಮತ್ತೇನಂದ್ರೆ ನಾವು ಹಾಕಿದ್ದು ಡ್ರಿಪ್ ಹಾಕಿದ್ದು ಒಂದು 650 ಸಸಿ ಡ್ರಿಪ್ ಮಾಡಿದ್ದೇವೆ. ಅದರಲ್ಲಿ ನಾವು ಸುತ್ತಮುತ್ತ ಎಲ್ಲ ಹುಲ್ಲು ಹುಟ್ಟಬಾರ್ದಂತ, ಸುತ್ತಮುತ್ತ ದಂಡೆಲ್ಲೆಲ್ಲ ಹುಲ್ಲು ಹುಟ್ಟಲಿಲ್ಲ. ಆ ಬುಡದಲ್ಲಿ ಮಾತ್ರ ಹುಟ್ಟಲು ಹುಟ್ಟುತ್ತದೆ. ವರ್ಷಕ್ಕೆ 4 ಸರಿ ಕ್ಲೀನ್ ಮಾಡಬೇಕಾಗ್ತದೆ. ಇವತ್ತು ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ ಅಲ್ಲಿ 4 ಸರಿ. ಯಾಕಂದ್ರೆ ಅದು ಬುಡದಲ್ಲಿ ನೀರು ಬರ್ತದಲ್ಲ, ಮತ್ತೆ ನಾವು ಹಾಕಿದ ಗೊಬ್ಬರ ಸಿಗ್ತದಲ್ಲ ನೇರವಾಗಿ, ಅದಕ್ಕೆ ಮಾತ್ರ ನಾವು ಫರ್ಟಿಲೈಸರ್ ಹಾಕಿದ್ದೇವೆ. ಆ ಗಿಡಕ್ಕೆ 650 ಗಿಡಕ್ಕೆ ಲಿಕ್ವಿಡ್ ರೀತಿಯಲ್ಲಿ ಇದು ಬಿಡುವಂತದ್ದು, ಇದರಲ್ಲಿ ವೆಂಚೂರಿ ಮೂಲಕ ಬಿಡುವಂತದ್ದು ಅದಕ್ಕೆ, ಯಾಕಂದ್ರೆ ಬುಡದಲ್ಲಿ ಮಾತ್ರ ಹೋಗ್ತದೆ. ಮತ್ತೆ ಬೇರೆ ಏನಂತೇಳಿ ಹೇಳಿದ್ರೆ ಅದಕ್ಕೆ ಹಾಕಿದ ಗೊಬ್ಬರ ಹೊರಗೆ ಹೋಗುವುದಿಲ್ಲ, ಮತ್ತೆ ನೀರು ಕಡಿಮೆ ಸಾಕಾಗುತ್ತೆ. ನೀರೀಗ ನಾವು ಅಲ್ಲಿ ಬೇರೆ ಸ್ಪ್ರಿಂಕ್ಲರ್ ಮೂಲಕ 1 ಗಂಟೆ ಬಿಡುವ ನೀರು, ಇದು 3 ಗಂಟೆಗೆ ಹೋಗ್ತದೆ, 3 ಗಂಟೆವರೆಗೆ ಬರ್ತದೆ. ಅದು ಪ್ರತಿ ದಿವಸ ಕೂಡ ನೀರು ಬಿಡಬೇಕು, ಎರಡು ದಿವಸಕ್ಕೊಂದ್ಸರಿ ಯಾರು ಬಿಡಬೇಕಾಗತ್ತೆ, ಕನಿಷ್ಠ 2 ದಿವಸಕ್ಕೆ ಬಿಡಬೇಕಾಗುತ್ತೆ. ಯಾಕಂದ್ರೆ ಡ್ರಿಪ್ ಬಿದ್ದದ್ದು ಬೇಗ ಆರ್ತದೆ. ಮತ್ತೆ ಒಂದು ಅಡಿಕೆ ಮರಕ್ಕೆ ಒಂದೇ ಡ್ರಿಪ್ಪರ್ ಇಡುವಂತಹದ್ದು ಅಥವಾ 2-3 ಇಡ್ತೀರ? ಅದರಲ್ಲಿ 2 ರಂಧ್ರ ಇರ್ತದೆ. ಒಂದು ಅಡಿಕೆ ಮರದಲ್ಲಿ ನೇರವಾಗಿ ಒಂದು ಲೈನ್ ಅನ್ನೋದು ಒಂದು 10 ಸಸಿ, ಒಂದು 5-6 ಸಸಿಗೂ ಹೋಗ್ತದೆ. ಅದು 6 ಸಸಿಗೂ ಅದರಲ್ಲಿ 2 ರಂಧ್ರಗಳಿರ್ತವೆ, ಅದು ನೀರು ಬೀಳ್ತಾ ಇರ್ತದೆ ಅದರಲ್ಲಿ. ಗೇರು ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ? ಗೇರು ಕೃಷಿ ಅಂದ್ರೆ ನಾವು ತೆಂಗಿನ ತೋಟದಲ್ಲಿ ಗೇರು ಕೃಷಿ ಮಾಡಿದ್ದೇವೆ. ಒಂದು 2.5 ಎಕರೆ ತೆಂಗಿನ ತೋಟದಲ್ಲಿ ಒಂದು 140 ತೆಂಗಿನ ಮರ ಇದೆ, ತೆಂಗಿನ ಮರ ಇದೆ. ಆ ಮರದಲ್ಲಿ ಅದು ಗೇರು ಮೊದಲೇ ಇತ್ತು. ಆ ತೆಂಗಿನ ಮರವನ್ನು ನಾವು ಸಸಿಯನ್ನು ಹಾಕಿದಾಗ ನಾವು ಗೇರು ಮರ ಕಡಿಲಿಲ್ಲ, ಹಾಗೆ ಬಿಟ್ಟಿದ್ದೇವೆ. ಅದು ತೆಂಗಿನ ಮರಕ್ಕೆ ಸ್ಪ್ರಿಂಕ್ಲರ್ ಡಿಪ್ ಯಾವುದು ಉಪಯೋಗ ಮಾಡಲಿಲ್ಲ. ನೀರು ಬಿಡುವಂತದ್ದು ದೊಡ್ಡ ಪಾತಿ ಕಟ್ಟೆ ಮಾಡಿ ಅದ್ರ ತುಂಬಾ ಒಂದು ನೀರು ಬಿಡುವಂತದ್ದು. ಅದು ಬಿಟ್ಟ ಮೇಲೆ ಗೇರು ಕೃಷಿ ಉತ್ತಮ ಆಗಿತ್ತು. ಒಂದು 2.5-3 ಕ್ವಿಂಟಲ್ ಇರುವುದು 6 ಕ್ವಿಂಟಲ್ ತನಕ ಆಯ್ತು. ಅದು 1.5 ಎಕರೆ ಜಾಗದ ಊರು ತಳಿ, ಕಸಿ ತಳಿ ಅಲ್ಲ, 6 ಕ್ವಿಂಟಲ್ ತನಕ ಆಗುತ್ತೆ. ಕೆಲ ವರ್ಷ 4 ಕ್ವಿಂಟಲ್ ಆಗುತ್ತೆ. ಅದೇನಾಗುತ್ತೆ ಅಂತ ಹೇಳಿದ್ರೆ ನಾವು ಸ್ಪ್ರಿಂಕ್ಲರ್ ಹಾಕಿದ ಮರದಲ್ಲಿ ಸೈಡ್ ಅಲ್ಲಿ ನೋಡಿದ್ದೇವೆ. ಸ್ಪ್ರಿಂಕ್ಲರ್ ಹಾಕಿದ್ರೆ ಗೇರು ಮರ ಸೊಪ್ಪು ಬೆಳೀತದೆ, ಬೀಜ ಕಪ್ಪಾಗ್ತದೆ, ಗೆಲ್ಲು ಹಿಸ್ತು ಬೀಳ್ತದೆ. ಇದೇನಿಲ್ಲ ಈ ಮರ. ಈ ಪ್ರಯೋಗ ನನಗೆ ಯಾಕಂದ ನೋಡಿದ್ದಂದ್ರೆ ನಾವು ಚಿಕ್ಕಂದಿನಲ್ಲಿರುವಾಗ ನಮ್ಮ ಪೂರ್ವಿಕರ ಗದ್ದೆಯಲ್ಲಿ ಒಂದು ಮರದಲ್ಲಿ ಸಾಧಾರಣ 30-40 ಕೆಜಿ ಗೇರು ಬೀಜ ಬೆಳೆಯುವಂತದ್ದು. ಅವ್ರು ಹೇಳುವುದು ಒಂದು ಮುಡಿ ಬೀಜ 4 ಕಳಸಿಗೆ ಬೀಜ ಅಂತೇಳಿ ಹೇಳುವಂತ ವಾಡಿಕೆ ಗದ್ದೆ ಕಂಠದಲ್ಲಿ ಗದ್ದೆ ಬದುವಿನಲ್ಲಿ. ಅದೇ ಪ್ರಯೋಗನ ನಾನು ತೆಂಗಿನ ಮರಕ್ಕೆ ಮಾಡಿದ್ದು. ಅದು ತೆಂಗಿನ ಮರದಿಂದ ಸ್ವಲ್ಪ ದೂರ ಇರ್ತದೆ. ಈ ನೀರು ಬಿಡುವುದು ಅನ್ನೋದು ಅದಕ್ಕೆ ತೇವಾಂಶ ಸಿಗ್ತದೆ. ಆ ದೃಷ್ಟಿಯಿಂದ ನಾವು ತೆಂಗಿನ ಗೇರು ಮರ ಒಂದು 2.5 ಜಾಗದ ಒಳಗೆ ಕನಿಷ್ಠ ಅಂದ್ರೆ ಒಂದು 4 ಕ್ವಿಂಟಲ್ ಬೆಳಿತೇವೆ. ಗೇರು ಮರಕ್ಕೆ ಪ್ರತ್ಯೇಕವಾಗಿ ಏನಾದ್ರು ಗೊಬ್ಬರ ಕೊಡ್ತೀರಾ? ಗೇರು ಮರಕ್ಕೆ ಏನು ಕೊಡುವುದಿಲ್ಲ, ಏನು ಬಿಡುವುದಿಲ್ಲ. ತೆಂಗಿನ ಮರದ ಸೈಡ್ಗೆ ಏನಾದರೂ ಬಂದರೆ ಅದಕ್ಕೆ ಸಿಕ್ಕಬೇಕು, ಬಿಟ್ಟರೆ ಗೇರು ಮರಕ್ಕೆ ಈಗ ಒಂದು 30-35 ವರ್ಷ ಆಯಿತು. ಆ ಗೇರು ಮರಗಳಿವೆ, ಒಳ್ಳೆ ರೀತಿಯಲ್ಲಿ ಇರ್ತದೆ. ಯಾಕಂದರೆ ನೋಡಿದವರು ಹೇಳ್ತಾರೆ ಅದು ಆ ದಾರಿಯಲ್ಲಿ ಹೋಗುವಾಗ ಎಲೆ ಕಾಣಿಸ್ತಿಲ್ಲ, ಅಷ್ಟು ಗೇರು ಬೀಜವು ಹಿಡಿತಾರೆ. ಅಲ್ಲಿ ಇಲ್ಲಿ ಕೂತವರು ನೋಡಿರಬಹುದು ದಾರಿಯಲ್ಲಿ ಹೋದಾಗ. ಕಸಿ ಗೇರು ಮರಗಳಿಗೆ ಹೋಲಿಸಿ ನೋಡಿದ್ರೆ ಈ ಬೀಜದಿಂದ ಮಾಡಿದ್ರೆ ಒಳ್ಳೇದಂತ ಹೇಳ್ತಾರೆ. ಕಸಿ ಗೇರು ನಾನು ಹೆಚ್ಚು ಹಾಕಲಿಲ್ಲ, ಅದು ಯಾಕಂದ್ರೆ ತೋಟದೊಳಗೆ ಕಸಿಗೇರು ಪಕ್ಕ ನೆರಳು ಜಾಸ್ತಿ ಆಗ್ತದೆ. ಇದು ಮರ ದೊಡ್ಡದಾಗ್ತದಲ್ಲ, ಕಸಿಗೇರು ಸ್ವಲ್ಪ ನಟ್ಟಿದೆ. ಆದ್ರೆ ನನಗೆ ಈ ಹಿಂದಿನ ತಳಿ ಊರು ತಳಿ ಅಂತಾರೆ ಆ ಮರ ದೊಡ್ಡದಾಗ್ತವೆ. ಈಗ ಒಂದು 25 ಕೆಜಿ ಗೋಯ್ ಬೀಜ ಗೇರು ಬೀಜ ಆದ ಮರಗಳು ಇದೆ ನಮ್ಮಲ್ಲಿ. ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನುಭವ ಏನು? ಮಾರುಕಟ್ಟೆ ಅಂತ ಹೇಳಿದ್ರೆ ನಮ್ಮ ಕೃಷಿಗೆ ಸರಿಯಾದ ಕೃಷಿಕಾರರಲ್ಲಿ ಆ ಸಮಯಕ್ಕೆ ಸರಿಯಾಗಿ ನಾವು ಮಾರಾಟ ಮಾಡಿದ್ರೆ ಮಾತ್ರ ಬೆಲೆ ಸಿಗ್ತದೆ. ಉದಾಹರಣೆಗೆ ಅಡಿಕೆ, ಅಡಿಕೆ ಸಾಧಾರಣ ನಾವು ಜೂನ್ ಮೇ ಜೂನಲ್ಲಿ ಕೊಡ್ಲಿಕ್ಕೆ ಹೋದ್ರೆ ಅರ್ಧಂಶ ಕ್ರಯ. ಈ ಸಮಯ ಯಾವುದಂದ್ರೆ ಡಿಸೆಂಬರ್ ಜನವರಿ ಮಾರ್ಚ್ ಈ ಸಮಯದಲ್ಲಿ ಕೊಟ್ಟಾಗ ನಮಗೆ ಒಂದು ಇರುವ ಬೆಲೆಯಲ್ಲಿ ಉತ್ತಮ ಬೆಲೆ ಸಿಗ್ತದೆ. ಗೇರು ಬೀಜ ಈಗ ನಮ್ಮ ಮಾರ್ಕೆಟ್ನಲ್ಲಿ ಯಾವ ದಿವಸ ಆಯ್ತೋ ಆ ದಿವಸವೇ ಮಾರಾಟ ಮಾಡೋದು ಉತ್ತಮ, ಯಾಕಂದ್ರೆ ಅದೇನು ಹೆಚ್ಚಾಗುವುದಿಲ್ಲ. ತೆಂಗನ್ನ ಹೆಚ್ಚು ಇಡ್ಲಿಕ್ಕಾಗುವುದಿಲ್ಲ, ಒಂದು 2-3 ತಿಂಗಳು ಇಡಬಹುದು, ಬಿಟ್ಟರೆ ಅದಿನ್ನು ಹೆಚ್ಚು ತೆಂಗಿನ ಅನ್ನು ಇಟ್ಟು ಮಾರ್ಲಿಕ್ಕಾಗುದಿಲ್ಲ, ಬೆಳೆದಾಗ ಮಾರಬೇಕಾಗುತ್ತೆ ಅಷ್ಟೇ. ನಾವು ಆದಷ್ಟು ತೆಂಗಿನಕಾಯಿಯಾಗಿ ಮಾರಾಟ ಮಾಡ್ತೀರೋ ಅಥವಾ ಕೊಬ್ಬರಿಯಾಗಿ? ಇಲ್ಲ, ತೆಂಗಿನಕಾಯಿಯಾಗಿ ಮಾಡ್ತೇವೆ, ಕೆಲವೊಮ್ಮೆ ಸುಲಿದು ಮಾರ್ತೇವೆ, ಕೆಲವೊಮ್ಮೆ ಹಾಗೆ ಮಾರ್ತೇವೆ. ಒಳ್ಳೇದು ಚಂದ್ರಶೇಖರ್ ಶೆಟ್ಟಿ ಅವರೇ, ಆ ಮಿಶ್ರ ಬೆಳೆಯನ್ನ ಬೆಳೀತಾ ಇದ್ರಿ, ಸಾಕಷ್ಟು ಸವಾಲುಗಳು ಕೂಡ ಇವೆ, ಆದ್ರೂ ಕೂಡ ಈ ಬದಲಾವಣೆ ಎನ್ನುವಂತಹದ್ದು ಕೃಷಿಯಲ್ಲಿಯೂ ಕೂಡ ನೀವು ಅನುಸರಿಸ್ತಾ ಇದ್ರಿ. ಎಲ್ಲೆಲ್ಲ ಸಾಧ್ಯದೆಯೋ ಅಲ್ಲೆಲ್ಲ ಒಂದು ಯಾಂತ್ರೀಕರಣವನ್ನು ಮಾಡಿಕೊಂಡು ಕೃಷಿಯನ್ನ ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಿಶ್ರ ಕೃಷಿ ಅನುಭವದ ಕುರಿತು ಎಂ ಚಂದ್ರಶೇಖರ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನನಸಾಗಿದೆ ಇಲ್ಲಿ ಗಾಂಧಿ ಕನಸು. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಸ್ವಚ್ಛತೆ ಆರಂಭ, ಸ್ವಚ್ಛತೆ ಅಡಿಪಾಯ. ಸಾಗರದ ಬದುಕಿಗಾಗಿ, ನಿಮ್ಮ ಸುರಕ್ಷಿತ ನಾಳೆಗಾಗಿ ನಿರಂತರ ಪ್ರಯತ್ನಕ್ಕೆ ಇಂದು ನಾವು ಈ ಪ್ರಮಾಣ ವಚನ ಸ್ವೀಕರಿಸಬೇಕಾಗಿದೆ. ಸಾಗರದ ಸುರಕ್ಷತೆಗೆ ಇದು ನಮ್ಮ ಆರಂಭವಾಗಿದೆ. ಬನ್ನಿ, ಸ್ವಚ್ಛ ಸಾಗರ್ ಸುರಕ್ಷಿತ ಸಾಗರ್ ಅಭಿಯಾನದಲ್ಲಿ ಪಾಲ್ಗೊಳ್ಳೋಣ ಮತ್ತು ಬದಲಾವಣೆ ಅಲೆಯನ್ನು ತರೋಣ. ರಾಷ್ಟ್ರದ ಅತಿದೊಡ್ಡ ಕೋಸ್ಟಲ್ ಕ್ಲೀನಿಂಗ್ ಅಭಿಯಾನದ ಭಾಗವಾಗಲು www.swachhsagar.org ನಲ್ಲಿ ಇಂದೇ ನೋಂದಾಯಿಸಿ. ಈಗ ಕೇಳಿ ಕೃಷಿ ಮಾಹಿತಿ. ನೈಸರ್ಗಿಕ ಕೃಷಿಯ ತತ್ವ ಏನು, ಅದಕ್ಕೆ ಬೇಕಾಗಿರುವಂತಹ ಪರಿಕರಗಳು ಯಾವ್ಯಾವು, ಹಾಗೂ ಯಾವ ರೀತಿ ಇದನ್ನು ತಯಾರಿಸಿ ಬಳಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ನೈಸರ್ಗಿಕ ಕೃಷಿ ಅಂತಂದರೆ ಮಣ್ಣು, ಬೆಳೆ, ಆಹಾರ ಮತ್ತು ಮಾಲಿನ್ಯ ಮುಕ್ತ ಪರಿಸರ ನಿರ್ಮಾಣದ ಮೂಲಕ ಜನರ ಆರೋಗ್ಯ ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂತಹದ್ದು. ಇದರ ಜೊತೆಗೆ ರೈತರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದರ ಜೊತೆಗೆ ಬೇಸಾಯಕ್ಕೆ ಹೆಚ್ಚು ಹಣ ಖರ್ಚು ಮಾಡದೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಂಡು ಪೌಷ್ಟಿಕ ಹಾಗೂ ಗುಣಮಟ್ಟದ ಬೆಳೆಯನ್ನು ಬೆಳೆಯುವಂತಹದ್ದು, ಇದು ಇಂದಿನ ಅಗತ್ಯ ಅಂತಲೇ ಹೇಳಬೇಕು. ರೈತರಿಗೆ ಕೃಷಿ ಲಾಭದಾಯಕವೂ ಕೂಡ ಆಗಬೇಕು, ಹಾಗೆಯೇ ಜನರಿಗೆ ಆರೋಗ್ಯಕರ ಆಹಾರವನ್ನು ಕೂಡ ದೊರೆಯುವ ಹಾಗೆ ಮಾಡಬೇಕು. ನೈಸರ್ಗಿಕ ಕೃಷಿಯು

प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित। 55 रुपए से 200 रुपए की मासिक किस्त देकर प्रवेश कर सकते हैं 18 से 40 वर्ष तक के किसान। इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय भारत सरकार द्वारा जनहित में जारी। ಈಗ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಚಿ ಉದಯಶಂಕರ್ ಅವರ ರಚನೆ. ಯಾವ ದುಂಬಿಗೆ ಯಾವ ಹೂವು ಯಾವ ಜಾಣ ಹೇಳುವ ಯಾವ ದುಂಬಿಗೆ ಯಾವ ಹೂವು ಯಾವ ಜಾಣ ಹೇಳುವ ಯಾರು ಅರಿಯರು ಯಾವ ಹೂವು ಬೆರವುದೋ ನಿನ್ನ ಚರಣವ ಯಾವ ದುಂಬಿಗೆ ಯಾವ ಜಾಣ ಹೇಳುವ ಯಾರ ಕೊರಳಲಿ ಯಾವ ಇಂಪನು ಗುರುವೆ ನೀನಿರಿಸಿರುವೆಯೋ ಯಾರ ಕೊರಳಲಿ ಯಾವ ಇಂಪನು ಗುರುವೆ ನೀನಿರಿಸಿರುವೆಯೋ ಯಾರ ಮನದಲ್ಲಿ ಯಾವ ಗುಣವನು ತಂದೆ ನೀ ಬೆರೆಸಿರುವೆಯೋ ಯಾರ ಬಾಳಲಿ ಕರುಣೆಯಿಂದ ನೆಮ್ಮದಿಯ ತುಂಬಿರುವೆಯೋ ನೆಮ್ಮದಿಯ ತುಂಬಿರುವೆಯೋ ಯಾವ ತುಂಬಿಗೆ ಯಾವ ಹೂವು ಯಾವ ಜಾಣ ಹೇಳುವ ಯಾರು ಬಲ್ಲರು ಯಾರ ಪ್ರೇಮಕ್ಕೆ ಸೋತು ನೀನು ಒಲಿದೆಯೋ ಯಾರು ಬಲ್ಲರು ಯಾರ ಪ್ರೇಮಕ್ಕೆ ಸೋತು ನೀನು ಒಲಿವೆಯೋ ಯಾರು ಅರಿಯರು ಯಾರ ಕೂಗಿಗೆ ನೀನು ಧಾವಿಸಿ ಬರುವೆಯೋ ಯಾರ ಹೃದಯದ ಗುಡಿಯಲೆಂದು ಜ್ಯೋತಿ ನೀನಾಗಿರುವೆಯೋ ಜ್ಯೋತಿ ನೀನಾಗಿರುವೆಯೋ ಯಾವ ದುಂಬಿಗೆ ಯಾವ ಹೂವು ಯಾವ ಜಾಣ ಹೇಳುವ ಕೋಟಿ ಜನುಮವು ಸಾಲದಾಗಿದೆ ಗುರುವೆ ನಿನ್ನ ಅರಿಯಲು ಕೋಟಿ ಜನುಮವು ಸಾಲದಾಗಿದೆ ಗುರುವೆ ನಿನ್ನ ಅರಿಯಲು ದಾರಿ ಕಾಣದೆ ರಾಘವೇಂದ್ರನೆ ನಿನ್ನ ನಾನು ಸೇರಲು ನಿನ್ನ ಕೂಗಿದೆ ಕಂಗಳು ಬಂದು ನಿಲ್ಲೆಯ ಮನದೊಳು ಬಂದು ನಿಲ್ಲೆಯ ಮನದೊಳು ಯಾವ ದುಂಬಿಗೆ ಯಾವ ಹೂವು ಯಾವ ಜಾಣ ಹೇಳುವ ಯಾರು ಅರಿಯರು ಯಾವ ಹೂ ಬೆರವುದೋ ನಿನ್ನ ಚರಣವ ಯಾವ ದುಂಬಿಗೆ ಯಾವ ಹೂವು ಯಾವ ಜಾಣ ಹೇಳುವ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಕ್ತಿಗೀತೆ ಕೇಳಿದಿರಿ. ಇನ್ನು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲಿಗೆ 52,500 ರೂಪಾಯಿಯಿಂದ 55,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಲಿಗೆ 40,000 47,000 ರೂಪಾಯಿ, ಕೋಕಾ 24,000 28,500 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ ಕೊಬ್ಬರಿ ಕ್ವಿಂಟಲಿಗೆ 6,400 9,000 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000 16,000 20,000 ರೂಪಾಯಿ, ಎರಡನೇ ವರ್ಗದ ತೆಂಗಿನಕಾಯಿ 1,000